ತೊಡಗಿಕೊಳ್ತಾ ಇದ್ದಾರೆ. ಡಾಕ್ಟರ್ ಉಷಾ ರವೀಂದ್ರ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ತಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ನಮ್ಮ ಯುವಕರೇನಿದ್ದಾರೆ, ಯುವ ರೈತರು ಏನಿದ್ದಾರೆ, ಆಮೇಲೆ ಯಾರು ಆಸಕ್ತರಿದ್ದಾರೆ, ಯಾರು ಹೊಸ ಸಂಶೋಧನೆಗಳಿಗೆ ತಮ್ಮನ್ನು ತಾವು ಒಡ್ಡಿಕೊಂಡು ಬದಲಾವಣೆ ತರಬೇಕು ಅನ್ನುವಂಥವರಿದ್ದಾರೆ, ಅವರಿಗೆ ಇಂಥ ಪಾಠಗಳು ಮುಟ್ಲಿ ಅನ್ನುವಂಥದ್ದೇ ಒಂದು ಆಕಾಶವಾಣಿಯ ಆಶಯ. ಮತ್ತು ವಿಶ್ವವಿದ್ಯಾಲಯ ಏನು ಸಂಶೋಧನೆಗಳನ್ನು ಮಾಡ್ತಾ ಇದೆ, ಏನು ತಂತ್ರಜ್ಞಾನ ಅಭಿವೃದ್ಧಿ ಮಾಡ್ತಾ ಇದೆ, ಅದನ್ನು ರೈತರ ತನಕ ಮುಟ್ಟಿಸುವಂಥ ಒಂದು ಕೆಲಸ ಈ ಮೂಲಕ, ವಿಶೇಷವಾದಂಥ ಈ ಸರಣಿ ಮೂಲಕ ಮಾಡ್ತಾ ಇರೋದು ನಮ್ಮ ಎಲ್ಲ ರೈತರ ಗಮನಕ್ಕಿರಲಿ ಅಂತೇಳಿ ನಾವು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ಇದು ಒಂದು ಒಳ್ಳೆಯ ಕಾರ್ಯಕ್ರಮ, ಯಾಕೆಂದ್ರೆ ಮೊದ್ಲೆಲ್ಲ ಈ ತರದ ಮಾಹಿತಿ ಸಿಗ್ತಾನೆ ಇರ್ಲಿಲ್ಲ. ಈಗ ನೋಡಿ, ನಾನೊಂದು ಊರಲ್ಲಿ ಇದೀನಿ, ನೀವೊಂದು ಊರಲ್ಲಿ ಇದ್ದೀರಾ, ನಮ್ ಕೇಳಿದ್ರೆ ಇನ್ನೆಲ್ಲೋ ಇದಾರೆ, ಆದ್ರೆ ಮಾಹಿತಿ ಮಾತ್ರ ತಲುಪ್ತಾ ಇದೆ. ಅಂದ್ರೆ ನಾವು ಆಕಾಶವಾಣಿಗೆ ಧನ್ಯವಾದ ಹೇಳಲೇಬೇಕು. ಆಮೇಲೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಇನ್ನೊಂದು ಏನ್ ಮಾಡ್ತಿದೀವಿ ಅಂದ್ರೆ ಸರ್, ಈ ವರ್ಷ ಪೂರ್ತಿ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ವಿ ನಾವು, ನಮ್ಮ ನಡಿಗೆ ಸಿರಿಧಾನ್ಯದ ಅಡಿಗೆ ಅನ್ನೋ ಒಂದು ಕಾರ್ಯಕ್ರಮ ಮಾಡಿದ್ವಿ. ಸುಮಾರು ಒಂದು 3,000-4,000 ಜನ ಸೇರಿದ್ರು, ಯುವಕರಿದ್ರು ಅಲ್ಲಿ ಹೆಚ್ಚಿಗೆ. ಅಂದ್ರೆ ಒಂದ್ 2 ಕಿಲೋಮೀಟರ್ ನಡೆದು ಸಿರಿಧಾನ್ಯದ ಬಗ್ಗೆ ಜಾಗೃತಿ ಮೂಡಿಸುವಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆಮೇಲೆ ನಾನು ಇನ್ನೊಂದು ಕಾರ್ಯಕ್ರಮ ಮಾಡ್ತಿದ್ದೀನಿ, ಅದೇನಂದ್ರೆ ಎಲ್ಲ ಯುವ ಜನತೆ, ಯಾಕಂದ್ರೆ ಅವ್ರು ತಿನ್ನಕ್ ಶುರು ಮಾಡಿದ್ರೆ ನಮ್ಮ ರೈತರಿಗೆ ಬೆಳೆ ಬೆಳಿಲಿಕ್ಕೆ ಪ್ರೋತ್ಸಾಹ ಸಿಕ್ಕಂಗೆ, ಮತ್ತೆ ನಮ್ಮ ಮಹಿಳಾ ಗುಂಪುಗಳು ಯುವಕರ ಗುಂಪುಗಳಿಗೆ ಸಂಸ್ಕರಣೆ ಮಾಡ್ಲಿಕ್ಕೆ ಪ್ರೋತ್ಸಾಹ ಸಿಕ್ಕಂಗೆ. ಹಂಗಾಗಿ ಏನ್ ಮಾಡಿದ್ವಿ, ನಮ್ಮ ಯೂನಿವರ್ಸಿಟಿಯವರು ಅಷ್ಟೇ ಅಲ್ಲ, ನಮ್ಮ ಕೃಷಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳೇ ಅಲ್ಲ, ಬೇರೆ ಬೇರೆ ಒಂದು ಪ್ರೊಫೆಷನಲ್ ಕೋರ್ಸ್ ಅಥವಾ ವೈದ್ಯಕೀಯ ಮಾಡುವಂತವ್ರು ಇರ್ಬೋದು, ಇಂಜಿನಿಯರಿಂಗ್ ಓದುವಂತ ವಿದ್ಯಾರ್ಥಿಗಳು ಏನಿದ್ದಾರೆ, ಅವರು ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬಂದು ಫೀಸ್ ಕಟ್ಟಿ ದುಡ್ಡು ಕಟ್ಟಿ ಟ್ರೈನಿಂಗ್ ತಗೋತಾ ಇದ್ದಾರೆ ಈಗ ನನ್ನ ಹತ್ರ. ಅದ್ರಲ್ಲಿ ಏನ್ ಕವರ್ ಮಾಡ್ತಿದ್ದೀನಿ, ಏನೇನ್ ಮಾಹಿತಿ ಕೊಡ್ತಾ ಇದೀವಿ ಅವ್ರಿಗೆ ಅಂತ ಹೇಳಿದ್ರೆ, ಸಿರಿಧಾನ್ಯದ ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಅದರ ಗುಣಮಟ್ಟ ಪರೀಕ್ಷೆ ಅಂತ ಹೇಳಿ, ಇದು ಒಂದು ನಮ್ಮ ರೈತರಿಗೆ ಗೊತ್ತಿರಲಿ, ನೀವು ಏನಾದ್ರೂ ಮಾಡಿ ಗುಣಮಟ್ಟ ಮಾತ್ರ ಕಾಪಾಡ್ಕೊಳ್ಳೇಬೇಕು. ಅದು ಧಾನ್ಯದಿರ್ಬೋದು, ಹಿಟ್ಟಿಂದಿರ್ಬೋದು, ರವೆದಿರ್ಬೋದು, ತಿನ್ನುವಂತ ಪದಾರ್ಥ ಇರ್ಬೋದು, ಅದಕ್ಕೆ ಬಳಸುವ ಒಂದು ಪ್ಯಾಕೇಜಿಂಗ್ ಇರ್ಬೋದು, ಅದ್ರ ಮೇಲೆ ಮಾಹಿತಿಯನ್ನು ಮುದ್ರ ಮಾಡ್ತಿರಲ್ಲ ಮುದ್ರೆ ಅಥವಾ ಲೇಬಲ್, ಅದ್ರ ಗುಣಮಟ್ಟನೂ ಚೆನ್ನಾಗಿರ್ಬೇಕು, ಮತ್ತೆ ಫೋಟೋಸ್ ಏನಾದ್ರು ತಗೊಂಡ್ರೆ ಅದ್ರ ಗುಣಮಟ್ಟ ಚೆನ್ನಾಗಿರ್ಬೇಕು. ಆಮೇಲೆ ಯಾರಿಗಾದ್ರೂ ಪದಾರ್ಥ ನಾವು ತಿನ್ನಕ್ ಟೇಸ್ಟಿ ಕೊಡ್ತೀವಿ, ರುಚಿ ನೋಡಕ್ ಕೊಡ್ತೀವಿ ಅಂದ್ರೆ ಅದು ತುಂಬಾ ಸ್ವಚ್ಛವಾಗಿ ಶುದ್ಧವಾಗಿ ಮಾಡಬೇಕು, ಅಷ್ಟೇ ಶುದ್ಧವಾಗಿ ಅವ್ರಿಗೆ ತಲುಪಿಸ್ಬೇಕು. ಈ ನಿಟ್ಟಿನಲ್ಲಿ ಒಂದ್ ಕಾರ್ಯಕ್ರಮ ಮಾಡ್ತಾ ಇದೀವಿ ನಾವು, ಅದ್ರದೊಂಚೂರ್ ಮಾಹಿತಿ ಕೊಡ್ತೀನಿ, ನಿಮ್ಗೆ ಆಸಕ್ತಿ ಬಂದ್ರು ಬರಬಹುದು. ಇದ್ರಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಬೆಳೆ ಬೆಳೆಯೋದ್ರಿಂದ ಹಿಡ್ಕೊಂಡು ಕೊಯ್ಲಾದ್ಮೇಲೆ ಮೊದಲನೇ ಹಂತದ ಸಂಸ್ಕರಣೆ ಬಗ್ಗೆ ಹುಡುಗರಿಗೆ ಪ್ರಾತ್ಯಕ್ಷಿಕೆ ಮುಖಾಂತರ ಹುಡುಗರೇ ಮಾಡ್ಬೇಕೆಲ್ಲವನ್ನು, ನಾವು ಹಿಂದ್ಗಡೆ ವಿಜ್ಞಾನಿಗಳೆಲ್ಲ ಹಿಂದೆ ಇದೀವಿ ಅದಕ್ಕೆ, ಬೇರೆ ಬೇರೆ ಒಂದು 25-30 ಜನ ವಿಜ್ಞಾನಿಗಳು ಕೈ ಜೋಡಿಸಿದ್ದಾರೆ ನನ್ನ ಜೊತೆಗೆ ಈ ಕಾರ್ಯಕ್ರಮದಲ್ಲಿ. ಬರೀ ವಿಜ್ಞಾನಿಗಳಷ್ಟೇ ಅಲ್ಲ, ಕೇಂದ್ರ ಸರ್ಕಾರದಿಂದನು ಗುಣಮಟ್ಟ ಪರೀಕ್ಷೆ ಮಾಡುವಂತ ಸಂಸ್ಥೆಯಿಂದನೇ ಬರ್ತಾ ಇದ್ದಾರೆ ವಿಜ್ಞಾನಿಗಳು ಪಾಠ ಮಾಡ್ಲಿಕ್ಕೆ. ಆಮೇಲೆ ಕಂಪನಿಗಳಿದಾವಲ್ಲ, ಈಗ ಬ್ರಿಟಾನಿಯಾ ಇರ್ಬೋದು, ಆಮೇಲೆ ನೆಸ್ಲೆ ಇರಬಹುದು, ಹಾಗೇನೆ ಇನ್ನೊಂದು ನೋವೋಜೈಮ್ ಅಂತ, ಅವರು ಈ ಸಿರಿಧಾನ್ಯದಿಂದ ಎನ್ಸೈಮ್ಸ್ ಮಾಡಕ್ಕೆ, ಅದು ಸ್ವಲ್ಪ ಮುಂದುವರೆದ ಹಾಗ ರೈತರು ಸ್ವಲ್ಪ ಈ ಕಷ್ಟ ಅನ್ಸ್ಬೋದು, ಬಟ್ ಗೊತ್ತಿರಲಿ ಆ ಮಾಹಿತಿ. ಆ ಕಂಪನಿಯವ್ರು ಇರ್ಬೋದು, ಮತ್ತೆ ಇದನ್ನ ಸಿರಿಧಾನ್ಯ ಬಳಕೆ ಮಾಡ್ಕೊಂಡು ಆಗ್ಲೆ ಉದ್ಯಮಿಗಳಾಗಿದಾರಲ್ಲ, ಅವರನ್ನು ಸೇರ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ನಾನೇ ಅದ್ದು ಕಾರ್ಯಕ್ರಮದ ಉಸ್ತುವಾರಿ ವಹಿಸ್ತಾ ಇದ್ದೀನಿ. ಏನಂದ್ರೆ ಇಲ್ಲಿ ಒಂದು ದಿನಕ್ಕೆ 4 ಪದಾರ್ಥ ಮಕ್ಕಳಿಗೆ ಹೇಳ್ಕೊಡ್ತೀವಿ, ಸ್ಟೂಡೆಂಟ್ಸ್ ಗೆ ಅವ್ರ ಕೈಲೇ ಮಾಡಿಸ್ತೀವಿ, ಅವರು ರುಚಿ ನೋಡಬೇಕು, ರುಚಿ ನೋಡಿದ ಮೇಲೆ ಅದ್ರ ಗುಣಮಟ್ಟ ಪರೀಕ್ಷೆ ಅಂತ ಹೇಳಿದ್ರೆ ಆ ಮಾಡಿದ ಪದಾರ್ಥದಲ್ಲಿ ಕಬ್ಬಿಣಾಂಶ ಎಷ್ಟೈತಿ, ಸುಣ್ಣದ ಅಂಶ ಎಷ್ಟೈತಿ, ಪ್ರೋಟೀನ್ ಎಷ್ಟಿದೆ ಅಂತ ಅವರೇ ಅದನ್ನ ಪರೀಕ್ಷೆ ಮಾಡ್ತಾರೆ. ಅದಾದ್ಮೇಲೆ ಅವ್ರಿಗೊಂದು ಪ್ರಯೋಜನ ಕೊಟ್ಟಿದೀವಿ, ಅದು ಏನಂದ್ರೆ ಅವ್ರ 10 ಜನಕ್ಕೆ ಒಂದು ಗುಂಪು ಅಂತ ಮಾಡಿದೀವಿ ಹುಡುಗರನ್ನ, ಅವರು ಈ ಸಿರಿಧಾನ್ಯ ಆಧಾರಿತ ಒಂದು ಉದ್ಯಮ ಮಾಡ್ಲಿಕ್ಕೆ ಎಲ್ಲಾ ಒಂದು ಯೋಜನಾ ವರದಿ ತಯಾರು ಮಾಡ್ಕೊಂಡ್ ಬರ್ಬೇಕು ಅವ್ರು ನನ್ನ ಹತ್ರ. ಯಾಕೆ ಇದನ್ ಮಾಡ್ತೀವಿ ಅಂದ್ರೆ, ನಾವು ನಮ್ಮ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಕೃಷಿ ಕೌಶಲ್ಯ ಅಭಿವೃದ್ಧಿ ಕೇಂದ್ರ, ನಮ್ಮ ವಲಯ ಆಫೀಸ್ ಏನಿದೆ ರೀಜನಲ್ ಆಫೀಸ್ ಬೆಂಗಳೂರಲ್ಲಿ, ಅಲ್ಲಿ ನಮ್ಮವರೇ ಡಾಕ್ಟರ್ ಈಶ್ವರ್ ಪೂಜಾರ್ ಅಂತ ಇದ್ದಾರೆ, ತಮಗೂ ಗೊತ್ತಿರಬಹುದು ಸರ್, ಅವರು ಸೀನಿಯರ್ ಫಾರೆಸ್ಟ್ ಅಲ್ಲಿ ಇದ್ರು ಸರ್. ಅವ್ರು ಈಗ ತುಂಬಾ ಜನ ಯುವಕರು ಯುವತಿಯರು ಯಾರಾದ್ರೂ ಸಂಸ್ಕರಣಾ ಘಟಕ ಮಾಡ್ತೀವಿ ಅಂದ್ರೆ ತುಂಬಾ ಅದ್ರ ಬಗ್ಗೆ ಏನ್ ಮಾಹಿತಿ ಬೇಕು ಮತ್ತೆ ತರಬೇತಿ ಬೇಕು ಅಂತ ಕೊಡ್ಲಿಕ್ ಮುಂದೆ ಬರ್ತಾ ಇದ್ದಾರೆ. ಹಂಗಾಗಿ ಅವತ್ತು ಕೂಡ ಅವ್ರು ಹೇಳಿದ್ರು ಇದರಲ್ಲಿ ಒಂದಷ್ಟು ಉದ್ಯಮಗಳನ್ನ ಮಾಡಿ ಅಂತ ಹೇಳಿ. ಆ ಕಾರಣಕ್ಕೆ ಇವತ್ತು ಕಂಪನಿಯವ್ರನ್ನ ಕರೆಸಿ ಕಂಪನಿಯವ್ರು ಹೆಂಗೆ ಬಿಸ್ನೆಸ್ ಮಾಡ್ತಾರೆ ಹಂಗ ಸಿರಿಧಾನ್ಯನ ಬಳಕೆ ಮಾಡ್ಕೊಂಡು ಬಿಸ್ನೆಸ್ ಹೆಂಗ್ ಶುರು ಮಾಡಬಹುದು ಆ ನಿಟ್ಟಿನಲ್ಲಿ ತರಬೇತಿಯಲ್ಲಿ ಮಾಡಿಸ್ತಾ ಇದೆ ಹುಡುಗರಿಗೆ. ಹಿಂಗೆ ಈಗ ರೈತರಿಗೆ ಆಸಕ್ತಿ ಇದ್ರೆ ಹಲವಾರು ಕಡೆ ತರಬೇತಿಗಳು ನಡೀತಾ ಇದಾವೆ, ಕೃಷಿ ಇಲಾಖೆಯವ್ರು ಮಾಡಿಸ್ತಾ ಇದ್ದಾರೆ, ಆಮೇಲೆ ಈಗ ಏನ್ ಹೇಳ್ತೀವಿ ಎನ್ ಜಿ ಓಸ್ ಅಂತ ಹೇಳಿದ್ರೆ ಬೇರೆ ಬೇರೆ ಸಂಘಟನೆಗಳು ಅವರು ಕೂಡ ಸಿರಿಧಾನ್ಯದ ಬಗ್ಗೆ ಕಾರ್ಯಕ್ರಮ ಮಾಡ್ತಾ ಇದಾರೆ. ಉದಾಹರಣೆಗೆ ಆಕಾಶವಾಣಿನೇ ಈಗ ಅವರು ಕೂಡ ಕಾರ್ಯಕ್ರಮಗಳು ಮಾಡ್ತಾ ಇದಾರೆ. ಇಲ್ಲ ನಮ್ಮ ಬೆಂಗಳೂರಲ್ಲೇ ತರಬೇತಿ ಬೇಕು ಅಂತ ಹೇಳಿದ್ರೆ ಕೃಷಿ ಇಲಾಖೆ ಮುಖಾಂತರ ನಮ್ಮ ರೈತ ತರಬೇತಿ ಸಂಸ್ಥೆಗೆ ಬರ್ಕೊಂಡ್ರೆ ಇಲ್ಲೇ ಅವರಿಗೆ ಕಾರ್ಯಕ್ರಮ ಆಯೋಜನೆ ಮಾಡಿಕೊಡ್ತಾರೆ, ನಮ್ಮನ್ನೆಲ್ಲ ಕರೆಸ್ತಾರೆ, ನಮ್ಮ ಜೊತೆಗೆ ನಮ್ಮಲ್ಲಿ ತರಬೇತಿ ತಗೊಂಡು ಯಾರ್ಯಾರು ಈಗ ಉದ್ಯಮಿಗಳಾಗಿದ್ದಾರೆ ಮೊದಲ ಒಂದು ಹಂತನ ತಲುಪಿದ್ದಾರೆ ಮಾರುಕಟ್ಟೆಯಲ್ಲಿ ಅವ್ರನ್ನ ಕರೆಸಿ ಅವ್ರ ಕೈಲೂ ಮಾಹಿತಿ ಕೊಡಿಸ್ತೀವಿ ಅವ್ರಿಗೆ. ಸಾಕಷ್ಟು ಒಳ್ಳೆ ಪ್ರಯತ್ನ. ಇನ್ನೊಂದು ಏನ್ ಮಾಡ್ತೀವಿ ಅಂದ್ರೆ ಸರ್ಕಾರದಲ್ಲಿ ಏನೆಲ್ಲ ಸವಲತ್ತುಗಳಿದ್ದಾವೆ ಅವರನ್ನೂ ಕೂಡ ಕರೆಸ್ತೀವಿ ಸರ್, ಯಾಕಂದ್ರೆ ಬರೀ ಅರ್ಧಪರ್ಧ ಮಾಹಿತಿ ಕೊಟ್ರೆ ಕಷ್ಟ ಆಗ್ತದೆ ನಮ್ಮ ರೈತರಿಗೆ. ಆ ಸೌಲಭ್ಯಗಳು ಯಾವ ರೀತಿ ಸಿಗ್ತಾ ಇದ್ದಾವೆ ಮತ್ತೆ ಸಿಗುವಂತಹ ಹಾದಿಯನ್ನ ಕೂಡ ತಾವು ಹೇಳ್ತಾ ಇದ್ರಿ, ಅದು ಬಹಳ ಮುಖ್ಯವಾದಂತದ್ದು. ಯಾಕಂತಂದ್ರೆ ನಮಗೆ ಬೇಕಾಗಿರೋದು ಇದೆ. ಈಗ ಆಕ್ಚುಲಿ ನಮ್ಮ ಯುವಕರು ತಯಾರಾಗಿ ಇಂಥ ಒಂದು ಉದ್ದಿಮೆಯನ್ನು ಶುರು ಮಾಡಬೇಕು ಅಂತಂದಾಗ ಎಲ್ಲ ನಿಟ್ಟಿನಿಂದಲೂ ಅವರಿಗೆ ಒಂದು ಆದರ್ಶವಾದಂತಹ ಒಂದು ಮಾಡೆಲ್ ಸಿಕ್ಕರೆ ಬಹಳ ಅನುಕೂಲ ಆಗ್ತದೆ ಅವರಿಗೆ. ಅಂತ ಒಂದು ಪ್ರಯತ್ನಗಳನ್ನ ತಾವು ಮಾಡ್ತಾ ಇದ್ದೀರಿ. ನನ್ನ ಹತ್ರನೇ ತರಬೇತಿ ತಗೊಂಡು ಉದ್ಯಮಿಗಳಾಗಿರೋ ಸುಮಾರು ಒಂದು 40-45 ಜನ ಇದ್ದಾರೆ ನನ್ನ ಹತ್ರನೇ. ಸುಮ್ಮನೆ ಬಂದಂತವ್ರು ನನ್ನ ತರಬೇತಿಯಲ್ಲಿ ಅವ್ರಿಗೆ ಆಸಕ್ತಿ ಬಂದು, ಯಾಕಂದ್ರೆ ನಾನು ಈ ತರಬೇತಿಗಳು ಶುರು ಮಾಡಿದ 2007 ಸಿರಿಧಾನ್ಯಗಳ ಬಗ್ಗೆ ಇನ್ನು ನಡೀತಾ ಇದೆ. ಮೋಸ್ಟ್ಲಿ ನಾನು ರಿಟೈರ್ ಆಗೋ ತನಕ ಅಥವಾ ರಿಟೈರ್ ಆದ್ಮೇಲೆ ನಡೀತದೆ ಅನ್ಸುತ್ತೆ. ಅಂದ್ರೆ ಆಸಕ್ತಿ ಇರೋದ್ರಿಂದ ಮುಂದುವರ್ಸ್ಕೊಂಡು ಹೋಗ್ತೀವಿ, ಇನ್ನು ಒಂದು 10 ಕಾಲ ಇರ್ತೀನಿ ಯೂನಿವರ್ಸಿಟಿಯಲ್ಲಿ. ಆಮೇಲೆ ಇನ್ನೊಂದು ಏನಂದ್ರೆ ಸರ್, ಇಲ್ಲಿ ಈಗ ಮಾರುಕಟ್ಟೆ ಇತ್ತೀಚೆಗೆ ತೆರ್ಕೊಳ್ತಾ ಇದೆ ಸಿರಿಧಾನ್ಯಕ್ಕೆ. ಈ ಕೋವಿಡ್ ಬಂದ್ಮೇಲಂತೂ ತುಂಬಾ ಚೆನ್ನಾಗಿ ತೆರ್ಕೊಳ್ತಾ ಇದೆ. ಸಮಸ್ಯೆ ಎಲ್ಲಿದೆ ಅಂದ್ರೆ, ಒಂದೇ ಗುಣಮಟ್ಟದ ಕಚ್ಚಾ ಪದಾರ್ಥ ಜನಕ್ಕೆ ತಲುಪ್ತಾ ಇಲ್ಲ. ಈ ಸಾರೆ 1 ಕ್ವಿಂಟಾಲ್ ಈಗ ನವಣೆ ಕೊಟ್ಟಿದ್ದಾರೆ, ಮುಂದಿನ ಸಾರೇನು ಬೇಡಿಕೆ ಬಂದ್ರೆ ಅದೇ ಗುಣಮಟ್ಟದ ನವಣೆನ ಕೊಡ್ಬೇಕು ಮಾರುಕಟ್ಟೆಗೆ. ಇದು ಒಂದು ನಮ್ಮ ರೈತರು ಗಮನಿಸಬೇಕಾಗಿದೆ. ಏನ್ ಮಾಡ್ಬೇಕು, ಒಬ್ಬರೇ ಮಾಡಿದ್ರೆ ಆಗಲ್ಲ ರೈತರ ಕೈಲಿಟ್ಟು, ಅವರು ಬೆಳೆಗಾರರ 1-5 ಒಂದು ಸಣ್ಣ ಗುಂಪು ಮಾಡ್ಕೋಬೇಕು ಸರ್. ಇದನ್ನ ತುಮಕೂರು ಜಿಲ್ಲೆಯಲ್ಲಿ ಒಂದ್ ಕಡೆ ನಾವು ಮಾಡ್ತಿದ್ವಿ 2006-08 ಅಲ್ಲೊಂದು ಗೋಪಾಲ ಹಳ್ಳಿ ಅಂತ, ಅಲ್ಲಿ 15 ರೈತರದು ಒಂದು ಸಂಘಟನೆ ಮಾಡಿಬಿಟ್ಟು ಅವರೇ 15 ಸಿರಿಧಾನ್ಯ ಬೆಳೀತಾರೆ, ಜೊತೆಗೆ ಅವ್ರಿಗೆ ಒಂದು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಒಂದು ಸಂಸ್ಕರಣಾ ಘಟಕ ಹಾಕೊಟ್ಟಿದ್ವಿ ಆವಾಗ. ಇವತ್ತಿಗೂ ಅವ್ರು ಅವರೇ ಬೆಳೀತಾರೆ, ಅವರೇ ಸಂಸ್ಕರಣೆ ಮಾಡ್ತಾರೆ, ರೇಟು ಪ್ಯಾಕೇಜಿಂಗು ಎಲ್ಲ ಅವರೇ ನಿರ್ಧಾರ ಮಾಡ್ತಾರೆ. ಬೆಂಗಳೂರಲ್ಲಿ ಏನ್ ರೇಟ್ ಇದೆ ಅದನ್ನ ಹಳ್ಳಿಯಲ್ಲೇ ಮಾರ್ತಾರೆ ಅವ್ರಿಗೆ. ನಾನು ಮೊನ್ನೆ ಹೋಗಿ ಮಾತಾಡ್ಸ್ಕೊಂಡ್ ಬಂದೆ, ನಾನು ಕೂಡ ಬೆಂಗಳೂರ್ ರೇಟ್ ಅವರಲ್ಲಿ ಕೊಟ್ಟು ತಗೊಂಡ್ ಬಂದಿದ್ದೀನಿ. ಅಂದ್ರೆ ಅಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅವರು. ಅದನ್ನ ನಮ್ ರೈತರು ಮಾಡ್ಕೋಬೇಕು. ಒಬ್ಬೊಬ್ಬರೇ ಬೆಳೆದಾಗ ಸಂಸ್ಕರಣೆಗೆ ಸ್ವಲ್ಪ ಆಸಕ್ತಿ ಅಥವಾ ಕಷ್ಟ ಅನಿಸ್ಬೋದು ಅವ್ರಿಗೆ. ಈಗ ಒಂದು 5-4 ಆದಾಗ ಸ್ವಲ್ಪ ಅದು ಏನ್ ಹೇಳ್ತೀವಿ ಜವಾಬ್ದಾರಿಗಳನ್ನ ಹಂಚ್ಕೊಂಡು ಒಂದು ಇಬ್ರು ಬೆಳೆಯದನ್ನ ಮುತುವರ್ಜಿ ವಹಿಸಿದ್ರೆ, ಇನ್ನೊಂದು ಇಬ್ರು ಏನಂತ ಹೇಳಿದ್ರೆ ಎಲ್ಲೆಲ್ಲಿ ಈ ತರದ್ದು ಈಗ ನವಣೆನೋ ಸಾವಿನೋ ರಾಗಿನೋ ಸಿಗ್ತದೆ, ಏನ್ ರೇಟಿಗೆ ಸಿಗತ್ತೆ ಅಂದ್ರೆ ಕಚ್ಚಾ ಪದಾರ್ಥದ ಮೂಲಗಳನ್ನ ಹುಡುಕೋಬೇಕಾಗತ್ತೆ. ಮೂರನೇದು ಅದಕ್ಕೆ ಬೇಕಾಗಿರುವಂತ ಯಂತ್ರೋಪಕರಣಗಳನ್ನ ಮಾಹಿತಿ ಹಾಕೋಬೇಕಾಗತ್ತೆ. ಇವರು ಏನ್ ಯಂತ್ರೋಪಕರಣಗಳು ಬೇಕು ಅಂತಂದ್ರೆ, ಒಂದು ಮೊದ್ಲಿಗೆ ಈಗ ಬರೀ ಇಲ್ಲಪ್ಪ ನಮ್ಗೆ ಅಕ್ಕಿ ಮಾಡೋದು ಒಂದ್ ಸಾಕು ಮತ್ತೆ ಹಿಟ್ಟು ಮಾಡೋದು, ಎರಡು ಸಾಕು ಅಂದ್ರೆ ಮಿಲ್ಗಳು ಸಬ್ಸಿಡಿಯಲ್ಲೂ ಸರ್ಕಾರ ಕೊಡ್ತಾ ಇದೆ ಇಲಾಖೆ ಮುಖಾಂತರ. ಮತ್ತೆ ಕೇಂದ್ರ ಈಗ ಸ್ಟ್ಯಾಂಡಪ್ ಇಂಡಿಯಾ ಸ್ಟಾರ್ಟ್ಅಪ್ ಇಂಡಿಯಾ ಕೆಳಗಡೆನೂ ಸಬ್ಸಿಡಿ ಇದಾವೆ. ಮತ್ತೆ ಅತಿ ಸಣ್ಣ ಮತ್ತು ಮಧ್ಯಮ ಗಾತ್ರದ ಏನು ನಾವು ಕೈಗಾರಿಕೆ ಮಾಡ್ತೀವಿ MSME ಸ್ಕೀಮ್ಗಳು ಕೂಡ ಇದಾವೆ ಅವ್ರಿಗೆ. ಆಕ್ಚುಲಿ ಈಗ ಇದ್ರ ಕೆಳಗಡೆ ಈ ಸಂಸ್ಕರಣಾ ಘಟಕಗಳನ್ನ ತಗೋಬಹುದು. ಒಂದು ಉದಾಹರಣೆ ತಮಗೆ ಹೇಳ ಬಯಸ್ತೀನಿ ಸರ್, ಕೃಷಿ ಇಲಾಖೆಯವರು ಒಂದು 5 ಕೆಳಗೆ ಬೀದರ್ಗೆ ಒಂದು ಸಂಸ್ಕರಣಾ ಘಟಕದ ಪೂರ್ತಿ ಸೆಟ್ ಕಲ್ಸಿದ್ರು ಅವರು ಅಂತ ಹೇಳಿದ್ರೆ, ರಾಗಿ ಕ್ಲೀನಿಂಗ್ ಮೆಷಿನ್, ಅದ್ರದ್ದು ಮಿಲ್ಲು, ಪ್ಯಾಕಿಂಗ್ ಮೆಷಿನ್, ಆಮೇಲೆ ಮಿಕ್ಸ್ ಮಾಡೋ ಮೆಷಿನ್, ಒಂದು ಅಲ್ಮೆರ, ಇಷ್ಟದ ಒಂದ್ ಸೆಟ್ ಇತ್ತು. ಅದು 4 ಲಕ್ಷ ರೂಪಾಯಿದ ಅದು ಒಂದ್ ಸೆಟ್. ಆದ್ರೆ ಅದು ಬೀದರ್ ತನಕ ಹೋಗಿ ಬೇಕಂದ್ ರೈತರು ಅದು ಅಲ್ಲಿ ಹೋದ್ಮೇಲೆ ಬೇಡ ಅಂತ ವಾಪಸ್ ಬಂತದ ಬೆಂಗಳೂರಿಗೆ. ಅಂದ್ರೆ ಗೊತ್ತಿರ್ಲಿಲ್ಲ ಅವಾಗ ನಮ್ ರೈತರಿಗೆ ಅದ್ ಹೆಂಗ್ ಬಳಸ್ಬೇಕು ಅಂತ. ಆಮೇಲೆ ನನ್ನನ್ನು ಕೇಳಿ ಇಲ್ಲೇ ಒಬ್ಬ ಮಹಿಳೆಗೆ ಕೊಡ್ತಿದ್ದೇನೆ ಆ ಘಟಕನ, ಚೆನ್ನಾಗಿ ನಡೀತಾ ಇದೆ, ಯಾಕೆ 4 ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಈಗ, ಮಿಲೆಟ್ ಹೋಮ್ ಅಂತ ಅವ್ರದ್ದು ಘಟಕದ ಹೆಸರು. ಹಂಗೆ ಒಂದು ಹಂತದಲ್ಲಿ ಹಿಟ್ಟಿಗೆ ಗಿರಣಿಗಳು, ನುಚ್ಚು ಮಾಡಕ್ಕೆ ಗಿರಣಿ, ಆಮೇಲೆ ಅದ್ರದ್ದು ಕಲ್ಲು ತೆಗೆಯೋದು ಒಂದ್ ಸ್ವಲ್ಪ ಸಮಸ್ಯೆ ಅನ್ಸ್ಬೋದು. ಅದಕ್ಕೆ ಈಗ ಡಿ ಸ್ಟೋನರ್ ಅಂತ ಬಂದಿದ್ದಾರೆ, ಕ್ಲೀನಿಂಗ್ ಡಿ ಸ್ಟೋನರ್. ಮತ್ತೆ ಇದ್ರ ಜೊತೆಗೆ ಒಂದ್ ಸಣ್ಣದ ಪ್ಯಾಕಿಂಗ್ ಮಷಿನ್. ತಕ್ಕಡಿ ಬೇಕೇ ಬೇಕು ಸರ್, ತೂಕ ಹಾಕಬೇಕು ಬಹಳ, ಅದನ್ನ ಅತ್ಯಂತ ಪ್ರಾಮುಖ್ಯತೆ ಅದಕ್ಕೆ ಕೊಡ್ಬೇಕಾಗತ್ತೆ. ಆ ಪ್ಯಾಕೆಟ್ ಅಲ್ಲಿ ಒಂದ್ ಕೆಜಿ ಅಂದ್ರೆ ಒಂದ್ ಕೆಜಿ 10 ಗ್ರಾಂ ಇರ್ಲಿ, ತೊಂದ್ರೆ ಇಲ್ಲ. ಆದ್ರೆ ಒಂದ್ ಕೆಜಿಗಿಂತ 10 ಗ್ರಾಂ ಕಮ್ಮಿ ಇದ್ರೆ ಜನ ಗಲಾಟೆ ಮಾಡ್ತಾರೆ. ಹಂಗಾಗಿ ಅಳತೆಗೆ ಪ್ರಾಮುಖ್ಯತೆ ಕೊಡ್ಬೇಕು. ಇವು 4 ಹಿಡ್ಕೊಂಡು ನೀವು ಹೇಳ್ತೀನಲ್ಲ 20,000 ರೂಪಾಯಿಂದ ಶುರು ಮಾಡಿಕೊಂಡು ನೀವು 5 ಎಲ್ಲ 10 ತನಕ ಹಾಕ್ಬೋದು ಇದ್ರಲ್ಲ ದುಡ್ಡನ್ನ. ಸಿರಿಧಾನ್ಯಗಳ ಒಂದು ಮಾರುಕಟ್ಟೆಯಲ್ಲಿ ಸಾಕಷ್ಟು ಅವಕಾಶಗಳು ಇನ್ನು ಮುಂದಿನ ದಿವಸಗಳಲ್ಲಿ ಅದಾವ ಅಂತ ಹೇಳ್ತಾ ಹೇಳ್ತಾ ಇದ್ದಾರೆ. ಹೌದು ಹೌದು, ಅದಕ್ಕೆ ನಮ್ಮ ರೈತರು ಈಗಿನಿಂದಲೇ ತಯಾರಿ ಮಾಡ್ಕೊಳ್ಬೇಕು. ಯಾರ್ಯಾರು ಆಸಕ್ತರಿದ್ದಾರೆ ಅವರು ಸಿದ್ಧತೆಯನ್ನ ಮಾಡ್ಕೊಳ್ಬೇಕು. ಇಲ್ಲ, ಒಂದಿಬ್ಬರು ರೈತರದ್ದು ಉದಾಹರಣೆ ಕೊಡ್ತೀನಿ, ಹಂಗಂದ್ರೆ ಅವ್ರ ಖುಷಿ ಅನ್ಸ್ಬೋದು ಇನ್ನು ಸ್ವಲ್ಪ. ಹೇಳಿ. ನನ್ನ ಒಬ್ರು ಸ್ನೇಹಿತರಿದ್ದಾರೆ ಅಂದ್ರೆ ನನಗೆ ತರಬೇತಿಗೆ ಬಂದಂತವ್ರು ನನ್ನ ಒಳ್ಳೆ ಸ್ನೇಹಿತರಾದಂತವ್ರು. ಆಮೇಲೆ ಅವರು ರಾಣೆಬೆನ್ನೂರು ದಾವಣಗೆರೆ ಮಧ್ಯದಲ್ಲಿ ದೇಸಿ ಆರ್ಗ್ಯಾನಿಕ್ ಅಂತ ಮಾಡ್ಕೊಂಡಾರ ಅವರು. ಬಂದು ಗೊತ್ತಿರ್ಲಿ ಆತ್ಮೀಯರೇ, ನಾನು ಯಾವ ಬ್ರ್ಯಾಂಡ್ ಅನ್ನು ಪ್ರಮೋಟ್ ಮಾಡ್ತಾ ಇಲ್ಲ. ನನ್ನ ಕಾಂಟ್ಯಾಕ್ಟ್ ಗೆ ಬಂದವರು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಸಹಾಯ ತಗೊಂಡವ್ರ ಬಗ್ಗೆ ಮಾಹಿತಿ ಕೊಡ್ತಿದ್ದೇನೆ ಅಷ್ಟೇನೆ. ದೇಸಿ ಆರ್ಗ್ಯಾನಿಕ್ಸ್ ಅನ್ನೋದು 2006-2010 4 ರೂಪಾಯಿ ಹಾಕಿದ್ರು ಬಂಡವಾಳ ಅವರು. ಕೃಷಿ ಇಲಾಖೆಯಿಂದ ಸಹಾಯ ತಗೊಂಡು ಇವತ್ತು ನಮ್ಮ ದೇಶ ಅಲ್ಲ ಬೇರೆ ದೇಶಕ್ಕೂ ಸಿರಿಧಾನ್ಯ ಕಳಿಸ್ತಾ ಇದ್ದಾರೆ. ಜೊತೆಗೆ ಎಲ್ಲಾ ಕಡೆ ಎಲ್ಲೆಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಪ್ರದರ್ಶನಗಳು ನಡೀತದೆ ಅಲ್ಲಿ ಮಾರುಕಟ್ಟೆ ಮಾಡ್ತಾರೆ. ಮತ್ತೆ ಗುಣಮಟ್ಟ ಕಾಪಾಡ್ಕೊಂಡಿದ್ದಾರೆ. 100 ರೈತರ ಕಡೆಯಿಂದ ಅವರು ಈ ಸಿರಿಧಾನ್ಯ ಬೆಳೆನ ಖರೀದಿ ಮಾಡ್ತಾರೆ. ಆ ತರದವ್ರು ಇನ್ನೊಬ್ರು ರಾಣೆಬೆನ್ನೂರಲ್ಲಿ ಶುರು ಮಾಡಿದ್ದಾರೆ, ಬೆಂಗಳೂರಲ್ಲಿ ಒಬ್ರು ಶುರು ಮಾಡಿದ್ದಾರೆ. ಅದೇ ನಾನು ಹೇಳ್ತೀನಲ್ಲ, ಉದ್ಯಮ ಮಾಡಬೇಕು ಅಂದ್ರೆ ಬಹಳಷ್ಟು ಅವಕಾಶಗಳಿದಾವೆ. ಇನ್ನೊಬ್ರು ಆತ್ಮೀಯರು ಮೊನ್ನೆ ಒಂದು 4 ನನ್ನ ಜೊತೆ ಕೆಲಸ ಮಾಡಿ ಮೊನ್ನೆ ಒಂದು ಆಪ್ ಬಿಡುಗಡೆ ಮಾಡಿದ್ರು ಅವರು. ಅಂದ್ರೆ ಒಂದ್ ಕಡೆ ಸಿರಿಧಾನ್ಯ ಬೆಳೆಯುವ ರೈತರಿದ್ದಾರೆ, ಇನ್ನೊಂದ್ ಕಡೆ ಸಿರಿಧಾನ್ಯ ಕೊಂಡ್ಕೊಳ್ಳುವಂತ ಜನ ಇದ್ದಾರೆ. ಸೊ ಅವರಿಬ್ರು ಒಂದು ಮೊಬೈಲ್ ಆಪ್ ಅಲ್ಲಿ ಈಗ ಸಿರಿಧಾನ್ಯ ಬೆಳೆದ ರೈತ ಹೇಳ್ತಾನೆ, ನಾನು 50 ಕೆಜಿ ರಾಗಿ ಕೊಡ್ತೀನಿ ಅಂತಾರೆ. ಆ ಕೊಂಡ್ಕೊಳ್ಳೋರು ಇಲ್ಲಪ್ಪ 50 ಆಗೋದಿಲ್ಲ, ನಾನು 40 ತಗೊಂತೀನಿ ಅಂತ. ಅಂದ್ರೆ ಇಲ್ಲಿ ಮಧ್ಯವರ್ತಿಗಳನ್ನ ಕಡಿಮೆ ಮಾಡ್ಲಿಕ್ಕೆ ಡೈರೆಕ್ಟ್ ಆಗಿ ಮಾರುಕಟ್ಟೆ ಕ್ರಿಯೇಟ್ ಮಾಡುವಂತ ಆಪ್ ಗಳು ಕೂಡ ಬಂದವೀಗ ಆತರ. ಮತ್ತೆ ಪ್ಯಾಕೇಜಿಂಗ್ ಮಾಡಿಕೊಡುವಂತ ಕಂಪನಿಗಳು ಹುಟ್ಕೊಳ್ತಾ ಇದಾವೆ ಸಿರಿಧಾನ್ಯಕ್ಕೆ. ಮತ್ ಸಿರಿಧಾನ್ಯಕ್ಕೆ ಚಂದ ಚಂದದ ಹೆಸರಿಟ್ಟು ಲೇಬಲ್ ಮಾಡುವಂತ ಕಂಪನಿಗಳು ಹುಡ್ಕೊಳ್ತಾ ಇದಾವೆ ಈಗ. ಜೊತೆಗೆ ಸಿರಿಧಾನ್ಯದ ಹೋಟೆಲ್ಗಳಿದಾವೆ ಈಗ. ನನ್ನ ಕೆಳಗೆ ತರಬೇತಿ ಪಡೆದಂತವ್ರೆ ಒಂದಿಬ್ರು ಹೋಟೆಲ್ ಹಾಕಿದ್ದಾರೆ. ಹೋಟೆಲ್ ಯಶಸ್ವಿ ಉದ್ಯಮಿಗಳು ಸರ್ ಅವರು. 550 ರೂಪಾಯಿ ಒಂದು ಪ್ಲೇಟ್ ಊಟ, ಮತ್ತೆ ಜನ ಬರ್ತಾರೆ ಸರ್. ಏನು ಊಟದಲ್ಲಿ ಏನೇನು ಇರುತ್ತದೆ, ಏನೇನು ಇರ್ತದೆ ಮೇಡಮ್, ತಾವು ಹೇಳಬಹುದಾ ಒಂದು ಊಟದೊಳಗೆ? ಅದು ಹೋದ ತಕ್ಷಣನೇ ಒಂದು ಸಿರಿಧಾನ್ಯದ ಸೂಪ್ ಅಂತ ಕೊಡ್ತಾರೆ ಸರ್. ಆಮೇಲೆ ಸಿರಿಧಾನ್ಯದ ಒಂದು ಬ್ರೆಡ್ ಕೊಡ್ತಾರೆ ಅದ್ರ ಜೊತೆಗೆ. ಆಮೇಲೆ ಒಂದ್ ಸಣ್ಣ ಪೀಸ್ ಸ್ವೀಟ್ ಕೊಡ್ತಾರೆ ಫಸ್ಟ್. ಅದಾದ್ಮೇಲೆ ಒಂದ್ ಸಣ್ಣ ಮುದ್ದೆ, ಸಿರಿಧಾನ್ಯದ ಒಂದ್ ರೊಟ್ಟಿ, ಆಮೇಲೆ ಆ ಸಾವಯವ ವಿಧಾನದಲ್ಲಿ ಬೆಳೆದಂತ ಧಾನ್ಯಗಳದ ಎರಡು ಪಲ್ಯ, ಆಮೇಲೆ ಸೊಪ್ಪಿನ ಪಲ್ಯಗಳು, ಆಮೇಲೆ ಸಿರಿಧಾನ್ಯದ ಉಸುಳಿ, ಆಮೇಲೆ ಸಿರಿಧಾನ್ಯದ ಬಜ್ಜಿಗಳು, ಆಮೇಲೆ ಪಾಯಸ ಇರ್ತದೆ, ಇಲ್ಲಾಂದ್ರೆ ಹಲ್ವಾ ಇರ್ತೈತಿ, ಆಮೇಲೆ ಕೇಕ್ ಇರುತ್ತೆ ಸಿರಿಧಾನ್ಯದ್ದು, ಆಮೇಲೆ ಸಮೋಸ ಇರ್ತೈತಿ, ಆಮೇಲೆ ಪಾನಿಪುರಿ ಎಲ್ಲಾ ಕಡೆ ಸಿಗ್ತಾವ. ಅದನ್ನ ನಾವು ಸಿರಿಧಾನ್ಯದಲ್ಲಿ ಮಾಡೋದನ್ನ ಹೇಳ್ಕೊಟ್ವಿ. ಅಂದ್ರೆ ಜನಕ್ಕೆ ಏನ್ ಬೇಕು ಅದೆಲ್ಲ ಸಿರಿಧಾನ್ಯದಲ್ಲಿ ಇದಾವೆ. ದೊಡ್ಡ ಥಾಲಿ ಇದೆ ಆಕ್ಚುಲಿ, ಒಂದು 20-25 ಅಡಿಗೆಗಳು ಇರ್ತಾವ ಅದ್ರಲ್ಲಿ. ಸೊ ಅದ್ರ ಜೊತೆಗೆ ಒಂದು ಹೂವಿನ ಒಂದು ರಸ ಕೊಡ್ತಾರೆ ಕುಡಿಲಿಕ್ಕೆ, ಜ್ಯೂಸ್. 550 ರೂಪಾಯಿ ಒಂದು ಊಟ ಸರ್. ಬಟ್ ಜನ ಹೋಗ್ತಾರೆ, ನಾನೇ ಬಹಳಷ್ಟು ಸರಿ ಹೋಗಿದ್ದೀನಿ. ನನ್ನ ಫ್ರೆಂಡ್ ಇದೆ ಅದು ಹೋಟೆಲ್ ಬೆಂಗಳೂರಲ್ಲಿ, ಒಳ್ಳೆ ಜಾಗದಲ್ಲಿ ಇದೆ ಅದು, ಮಂತ್ರಿ ಮಾಲ್ ಹತ್ರ. ಆತರ ಇನ್ನೊಬ್ರು ಫ್ರೆಂಡ್ ಏನ್ ಮಾಡಿದಾರೆ, ಅವರು ಅಂಗಡಿ ಇಟ್ಕೊಂಡಿಲ್ಲ, ಅವರು ಒಂದು ವ್ಯಾನ್ ತಗೊಂಡು ಮೊಬೈಲ್ ವ್ಯಾನ್ ಮಾಡ್ಬಿಟ್ಟಿದ್ದಾರೆ ಸಿರಿಧಾನ್ಯದ ಮೊಬೈಲ್ ಮಳಿಗೆ. ಇದನ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಮ್ ರೈತರಿಗೆ ಒಂದು ಐಡಿಯಾ ಬರ್ಲಿ ಅಂದ್ರೆ ನನಗೆ ಬಿಲ್ಡಿಂಗ್ ಇಲ್ಲಪ್ಪ, ನಾನು ವ್ಯಾಪಾರ ಮಾಡಕ್ ಆಗೋದಿಲ್ಲ, ಅಥವಾ ನನ್ನ ಹತ್ರ ಮಿಲ್ ಇಲ್ಲಪ್ಪ, ನಾ ಹೆಂಗ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರ ನಮ್ ರೈತರು. ಮನಸ್ಸಿದ್ದಲ್ಲಿ ಮಾರ್ಗ, ಹಾ ಮನ್ಸಿದ್ರೆ ಮಾರ್ಗ. ಇನ್ನೊಬ್ಬಕ್ಕೆ ಹೆಣ್ಮಗಳಿದ್ದಾಳೆ ಸರ್ ನನ್ನ ಹತ್ರ ತರಬೇತಿ ತಗೊಂಡವ್ರು, ಅವರು ಹೆಸರು ಹೇಳ್ತೀನಿ ನಾನು, ಅವ್ರು ಚಾಕ್ಲೇಟ್ ಮಾಡ್ತಾರೆ ಬರೀ. ಓಹೋ, ಚಾಕ್ಲೇಟ್ಸ್ ಮಾಡ್ತಾರೆ. ಹಾ, ಎಷ್ಟು ಅಂದ್ರೆ ನಮ್ ಕೃಷಿ ಮೇಳದಲ್ಲಿ ಒಂದೇ ದಿವಸಕ್ಕೆ 100,000 ಚಾಕ್ಲೇಟ್ ಮಾಡ್ತಾರ ಅವ್ರು. ಓಹೋ, ಅಂದ್ರೆ ಬರೀ 5 ರೂಪಾಯಿಗೆ ಒಂದ್ ಚಾಕ್ಲೇಟ್ ಮಾಡ್ತಾರ ಅವ್ರು. ಮಾಮೂಲಿ ಚಾಕ್ಲೇಟ್ ಏನ್ ಮಿಶ್ರಣ ಮಾಡ್ತಿದೆ ಅದ್ರ ಜೊತೆಗೆ ಸಿರಿಧಾನ್ಯ ಸೇರ್ಸ್ ಮಾಡ್ತಾರೆ. ಅಂದ್ರೆ ಈಗ ನಾವು ಸಾಮಾನ್ಯವಾಗಿ ನವವಿತ ಅಂತ ಅವ್ರ ಹೆಸರು, ಬ್ರ್ಯಾಂಡ್ ಹೆಸರು. ಈಗ ನಾವು ಯಾವ ರೀತಿ ಚಾಕ್ಲೇಟ್ ಬರ್ತಾ ಇದಾವ ಮಾರ್ಕೆಟ್ ನೊಳಗ, ಅದೇ ರೀತಿಯಾದಂತಹ ಚಾಕ್ಲೇಟ್ ಟೇಸ್ಟ್ ಕೂಡ ಅದೇ ಇರ್ತದಂತೀರಿ? ಹೌದು, ಟೇಸ್ಟ್ ಹಂಗೆ ಇರುತ್ತೆ ಸರ್, ಆ ಗುಣಮಟ್ಟದಲ್ಲಿ ಎಲ್ಲೂ ಕಡಿಮೆ ಇಲ್ಲ. ಇಲ್ಲಿ ಏನಪ್ಪ ಅಂದ್ರೆ ಕೊಡುವ ಚಾಕ್ಲೇಟ್ ಪೌಷ್ಟಿಕವಾಗಿದೆ ಮತ್ತೆ ಸಿರಿಧಾನ್ಯ ಹೊಂದಿದೆ, ಜನಕ್ಕೆ ಹೊಸತನ್ನು ಕೊಡಬೇಕು ಮತ್ ಲಾಭನೂ ಮಾಡ್ಕೋಬೇಕು ನಮ್ ರೈತರು, ಅದನ್ನ ನೆನ್ಪಿಟ್ಕೋಬೇಕು ಯಾವಾಗ್ಲೂ. ಜೊತೆಗೆ ಗುಣಮಟ್ಟ ಯಾವತ್ತೂ ಕಡಿಮೆ ಆಗಬಾರ್ದು ಸರ್. ಇದ್ರ ಜೊತೆಗೆ ಈ ಕೆನರಾ ಬ್ಯಾಂಕ್ ನವರು ನಮ್ಮೂರು ಸಂತೆ ಅಂತ ಒಂದು ಅವ್ರ ಬಸ್ ಇದೆ, ಅದು ವಿಶೇಷವಾಗಿ ಮಹಿಳಾ ಉದ್ಯಮಿಗಳಿಗೆ ಇರುವಂತದ್ದು. ರೈತ ಮಹಿಳೆಯರಿಗೆ ಏನಾದ್ರೂ ಪದಾರ್ಥಗಳು ಮಾಡಿದ್ರೆ ಅವ್ರೇನ್ ಮಾಡ್ತಾರೆ, ಆ ಒಂದು ವ್ಯಾನ್ ನಲ್ಲಿ ತಗೊಂಡೋಗಿ ಬೇರೆ ಬೇರೆ ಜಾಗದಲ್ಲಿ ನಿಲ್ಲಿಸಿ ಮಾರಾಟ ಮಾಡ್ತಾರೆ. ಆಮೇಲೆ ಪ್ರತಿ ತಿಂಗಳು 5ನೇ ತಾರೀಕಿಗೆ, ಈಗ ಈ ತಿಂಗಳು ನಾನು 1ನೇ ತಾರೀಕಿಗೆ ಅವ್ರು ಪದಾರ್ಥ ಕೊಟ್ಟಿದ್ರೆ, ಬರೋ ತಿಂಗಳು 5ನೇ ತಾರೀಕಿಗೆ ಅದ್ ಎಷ್ಟು ಮಾರೈತಿ ಅದ್ರ ದುಡ್ಡು ಅವ್ರಿಗೆ ಚೆಕ್ ಕೊಡ್ತಾರೆ. ಪದಾರ್ಥ ಮಾರಾಟ ಆಗಿಲ್ಲ, ಏನಾದ್ರು ಕೆಟ್ಟಿದ್ರೆ ಪದಾರ್ಥ ವಾಪಸ್ ಕೊಡ್ತಾರೆ, ಇಲ್ಲ ಚೆನ್ನಾಗಿದೆ ಇನ್ನು ಗುಣಮಟ್ಟ ಅಂದ್ರೆ ಮತ್ತೆ ತಗೊಳ್ತಾರೆ ಅದನ್ನ ಮಾರಾಟಕ್ಕೆ. ಅಂದ್ರೆ ಇಲ್ಲಿ ಏನು ದುಡ್ಡು ಚಾರ್ಜ್ ಮಾಡೋದಿಲ್ಲ ಅವರು. ಈ ತರದೊಂದು ವ್ಯವಸ್ಥೆನೂ ಇದೆ ಅಂದ್ರೆ ನಮ್ಮನ್ನ ನಾವು ತೆರ್ಕೊಳ್ಬೇಕಿದೆ ಸರ್ ಅಷ್ಟೇನೆ. ಉಷಾ ಮೇಡಮ್ ಅವರೇ, ತಾವು ಸಾಕಷ್ಟು ವರ್ಷಗಳಿಂದ ಈ ಒಂದು ಕ್ಷೇತ್ರದೊಳಗಿದ್ದೀರಿ, ಈಗ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ತಾವು ಸಾಕಷ್ಟು ತಿನಿಸುಗಳನ್ನ ಹೇಳ್ತಾ ಇದ್ದೀರಿ ಮಾಡಬಹುದು ಅಂತ ಹೇಳಿ, ಆಮೇಲೆ ಇದು ಪ್ರಾಕ್ಟಿಕಲ್ ಕೂಡ ಆಗ್ತಾ ಇದೆ ನೋಡ್ತಾ ಇದ್ದೀವಿ ನಾವು, ತಾವು ಸಾಕಷ್ಟು ಉದಾಹರಣೆಗಳನ್ನ ಕೊಟ್ರಿ. ಗ್ರಾಹಕರ ಕಡೆಯಿಂದ ಯಾವ ರೀತಿಯಾದಂತಹ ಒಂದು ಸ್ಪಂದನೆ ಈ ತಿನಿಸುಗಳಿಗಿದೆ ಅಂತೀರಿ? ಯಾವ ರೀತಿ ಅವರು ಇದನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ? ಸಾಮಾನ್ಯವಾಗಿ ಈಗ ಚಾಟ್ ಮಂಡಾರ್ಗಳಲ್ಲಿ ನಾವು ನೋಡ್ತಾ ಇದ್ದೀವಲ್ಲ ಪಾನಿಪುರಿ, ತಾವು ಹೇಳಿದ್ರಿ ಈಗ ಪಾನಿಪುರಿ ಇರಬಹುದು, ಆಮೇಲೆ ವಡಾಪಾವ್ ಇರಬಹುದು, ಅಂಥವು ಏನು ಚಾಟ್ಗಳು ಬರ್ತಾವಲ್ಲ ಅವುಗಳಿಗಿಂತಲೂ ರುಚಿಕರವಾದಂತಹ ತಿನಿಸುಗಳನ್ನ ಈ ಸಿರಿಧಾನ್ಯಗಳಿಂದ ಮಾಡಿ ಇದನ್ನ ಇನ್ನಷ್ಟು ಪಾಪ್ಯುಲರ್ ಮಾಡುವುದಕ್ಕೆ ಸಾಧ್ಯ ಅದನ್ನು ಹೆಂಗ ಅಂತ ಈ ವಿಚಾರವನ್ನ ತಾವು ಯಾವ ರೀತಿ ಅನುಭವಿಸಿದ್ದೀರಿ ಇಲ್ಲಿ ತನಕ? ಸರ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಗ್ರಾಹಕರು ಅವ್ರಿಗೆ ಏನಂದ್ರೆ ಹೊಸತನ ಬೇಕು, ಹೌದು, ಆರೋಗ್ಯ ವೃದ್ಧಿ ಆಗುವಂತ ಪದಾರ್ಥ ಬೇಕೀಗ. ಮೊದ್ಲಿನ ತರ ಬರೀ ರುಚಿಗೆ ಬೆಲೆ ಕೊಡುವಂತ ಗ್ರಾಹಕರು ಇಲ್ಲ ಸರ್ ಈಗ. ಅಂದ್ರೆ ಕಣ್ಣೂರುಗಳಲ್ಲಿ ಇವತ್ತಿಗೂ ನೋಡ್ತಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ, ಆದ್ರೂ ಬಹಳಷ್ಟು ಜನ ತಿಳುವಳಿಕೆ ಬಂದಿದೆ. ಈ ಗ್ರಾಹಕರಿಗೆ ಒಂದೇ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ ಇವುಗಳ ರೇಟ್. ಬರೋರೆಲ್ಲಾರು ಹೇಳ್ತಾರೆ, ಮೇಡಮ್ 100 ರೂಪಾಯಿ ಕೆಳಗೆ ಯಾವ ಸಿರಿಧಾನ್ಯನೂ ಇಲ್ವಲ್ಲ ಮೇಡಮ್ ಅಂತ. ಯಾಕೆ ಅಂದ್ರೆ ಬೆಳೆ ರೈತರು ಇಲ್ವಲ್ಲ, ಆಮೇಲೆ ಸಂಸ್ಕರಣೆ ಮಾಡುವಂತ ರೈತರಿಲ್ಲ, 1 ಕೆಜಿ 1/2 ಕೆಜಿಲಿ ಪ್ಯಾಕ್ ಮಾಡುವಂತವ್ರು ಕಡಿಮೆ ಇದ್ದಾರೆ. ಈಗ ಜನರಿಗೆ ಏನು 2 ಕೆಜಿ 3 ಕೆಜಿ ಒಂದ್ ತಿಂಗಳಿಗೆ ಸಾಕು ಒಂದು ಸಿರಿಧಾನ್ಯ, ಯಾಕಂದ್ರೆ ಅದು ಬಾಳ ದಿವಸ ಅಕ್ಕಿ ಮಾಡಿದ್ಮೇಲೆ ಇಟ್ಕೊಳಕ್ ಆಗುದಿಲ್ಲ ಅಂತ ನಾನು ಆಗ್ಲೇ ಹೇಳಿದೆ. ಹಂಗಾಗಿ ಗ್ರಾಹಕರಿಗೆ ಏನು ತೊಂದರೆ ಇಲ್ಲ ಸರ್, ಗ್ರಾಹಕರಿಗೆ ತಿಳುವಳಿಕೆ ಮೂಡಿಸುವಂತ ಪ್ರಯತ್ನ ತುಂಬಾ ನಾವು ಮಾಡ್ತಾ ಇದೀವಿ, ಆಮೇಲೆ ಮಾಧ್ಯಮಗಳು ತುಂಬಾ ಮಾಡ್ತಾ ಇದಾರೆ. ಆಮೇಲೆ ಈಗ ನಾವು ಸಾಮಾಜಿಕ ಜಾಲತಾಣ ಅಂತ ಹೇಳ್ತೀವಲ್ಲ, ಅಲ್ಲೂ ಕೂಡ ಬಹಳಷ್ಟು ಬಿಸ್ನೆಸ್ ಗಳು ಇದಾವೆ ಆಗ್ಲೇನೆ, ಆದ್ರೂ ಕೂಡ ಹೇರಳವಾದ ಅವಕಾಶಗಳಿದಾವೆ ಸರ್. ಉದಾಹರಣೆಗೆ ನೀವು ಚಾಟ್ಸ್ ಬಗ್ಗೆ ಕೇಳಿದ್ರಿ ಅಲ್ಲ, ನೀವು ಖಾರ ಮಾಡಬಹುದು, ಮಿಕ್ಸ್ಚರ್ ಮಾಡಬಹುದು, ಸಮೋಸ ಮಾಡಬಹುದು ಇದ್ರಲ್ಲಿ. ಅಂದ್ರೆ ಗೋಧಿ ಹಿಟ್ಟಿನ ಜೊತೆ ಸ್ವಲ್ಪ ಬೆರೆಸ್ಕೋಬೇಕು, ಇಲ್ಲದ್ರೆ ಇದ್ರಲ್ಲಿ ಆ ನಾರಿನ ಗುಣ ಇಲ್ಲ, ಅಂದ್ರೆ ಏನ್ ಹೇಳ್ತೀವಿ ಅಂಟು ಗುಣ ಇಲ್ಲ. ಹಂಗಾಗಿ ಮತ್ತೆ ಇದ್ರೊಳಗೆ ಕೇಕ್ ಮಾಡಿದ್ರೆ ಜನರಿಗೆ ಗೊತ್ತೂ ಆಗೋದಿಲ್ಲ ಸಿರಿಧಾನ್ಯದಲ್ಲಿ ಮಾಡಿದೀವಿ ಅಂತ ಹೇಳಿ, ಅಷ್ಟು ಚೆನ್ನಾಗಿರೋ ಕೇಕ್ ಬರ್ತವೆ. ಎಲ್ಲಾ ಬಿಸ್ಕೆಟ್ ಮಾಡಬಹುದು. ಮತ್ತೆ ಇನ್ನೊಂದು ಗೊತ್ತಿರ್ಲಿ ಅಕ್ಕನೀರೆ, ಕಡಿಮೆ ಎಣ್ಣೆ ಕಡಿಮೆ ಡಾಲ್ಡಾ ತಗೊಳ್ತೀವಿ ಎಲ್ಲವೂ. ಡಾಲ್ಡಾ ಅಂದ್ರೆ ವನಸ್ಪತಿ, ಆಕ್ಚುಲಿ ಕಡಿಮೆ ತಗೊಳ್ತದೆ. ಆಮೇಲೆ ಇದ್ರದ್ದು ಎನರ್ಜಿ ಫುಡ್ ಅಂತ ಒಂದ್ ಕರಿತೀನಿ ನಾವು, ಹಂಗೆಲ್ಲ ಮನೆಯಾಗ ಅಳ್ಳಿಟ್ಟು ಮಾಡೋರಲ್ಲ ಮೊದ್ಲು, ಹಂಗ ಸಿರಿಧಾನ್ಯದ ಅಳ್ಳಿಟ್ಟು 6 ತಿಂಗಳಿಂದ 1 ವರ್ಷ ಇರ್ತದೆ ಅಂತ ಒಂದ್ ಮಾಡಬಹುದು. ಆಮೇಲೆ ಈಗ ಚಾ ಮತ್ತೆ ಕಾಫಿಗೆ ಬದಲಾಗಿ ಮಾಲ್ಟ್, ರಾಗಿ ಮಾಲ್ಟ್ ಹಾಲಲ್ಲಿ ಹಾಕೊಂಡು ಕುಡಿಬಹುದು, ಮಜ್ಜಿಗೆಯಲ್ಲಿ ಹಾಕೊಂಡು ಕುಡಿಬಹುದು ಬೇಸಿಗೆಗೆ ತಣ್ಣಗಿರಕ್ಕೆ. ಅಲ್ಲಿಂದ ಹಿಡ್ಕೊಂಡು ಇಲ್ಲ ಹಾಲು ಬೇಡ ನಂಗೆ ಮಜ್ಜಿಗೆನೂ ಬೇಡ ಅಂದ್ರೆ ನೀರಲ್ಲಿ ಹಾಕೊಂಡು ಕುಡಿಯುವಂತ ಇದಾವೆ. ಮತ್ತ ಆಟ ಆಡೋ ಮಕ್ಳು ಈಗ ನೋಡ್ರಿ ಎಲ್ಲಾರು ಕ್ರಿಕೆಟ್ ಕಡೆ ಸ್ವಲ್ಪ ಆಸಕ್ತಿ ಹೋಗ್ತಿದ್ರೆ ಮಕ್ಳಿಗೆ ಅವ್ರಿಗೆ ಬಹಳ ಊಟ ಮಾಡಕ್ ಆಗೋದಿಲ್ಲ, ಸಣ್ಣ ಸಣ್ಣ ಬಾರ್ ಇವ್ರು ಚಾಕ್ಲೇಟ್ಸ್ ಇಷ್ಟ ಪಡ್ತಾರೆ ಅವರು, ಅಂತವ್ರಿಗೆ ಈಗ ನ್ಯೂಟ್ರಿ ಬಾರ್ ಅಂತ ಬಂದಿದ್ದಾವೆ. ಮತ್ತೆ ಈಗ ಹೋಟೆಲ್ಗಳ ಇದ್ರಲ್ಲಿ ಮಾಲ್ಗಳಲ್ಲೆಲ್ಲ ಪಾಪ್ಕಾರ್ನ್ ಅಂತ ಹೇಳಿದ್ರೆ ಮುಸ್ಕಿನ್ ಜೋಳದ ಅರಳು ತಿಂತಿದ್ರಲ್ಲ, ಹಂಗ ಸಿರಿಧಾನ್ಯದ ಅರಳಿಗೆ ಈಗ ಮಾರ್ಕೆಟ್ ಇದೆ, ಆದ್ರೆ ಮಾಡೋರಿಲ್ಲ. ಮಾರುಕಟ್ಟೆ ಇದೆ ಸರ್, ಮಾರುಕಟ್ಟೆ ಆಗ್ಲಕ್ಕೆ ಇದೆ. ಏನಂದ್ರೆ ಅವರಿಗೆ ಬೇಕಾಗಿರುವ ಅಳತೆಯಲ್ಲಿ ನಾವು ಕೊಡಬೇಕು, ಸ್ವಚ್ಛವಾಗಿ ಕೊಡಬೇಕು, ಕರೆಕ್ಟ್ ಆಗಿ ಅದ್ರ ಮೇಲೆ ಪೌಷ್ಟಿಕ ಮೌಲ್ಯ ಹಾಕಬೇಕು, ಮತ್ತೆ ಸರ್ಟಿಫಿಕೇಶನ್ ಮಾಡ್ಕೋಬೇಕು ನಾವು ರೈತರು. ಅಂದ್ರೆ ನಾವು ಸಣ್ಣದೇ ಬಿಸ್ನೆಸ್ ಮಾಡ್ಲಿ, ವರ್ಷಕ್ಕೆ ಬರೀ 5 ಲಕ್ಷದ್ದೇ ನಾವು ವ್ಯವಹಾರ ಮಾಡ್ಲಿ, ಆದ್ರೆ ಅದಕ್ಕೆ SSSI ಲೈಸೆನ್ಸ್ ತಗೋಬೇಕು, ಅಥವಾ ನಮ್ಮ ತಾಲೂಕ್ ಪಂಚಾಯತಿಯಲ್ಲೋ ಜಿಲ್ಲಾ ಪಂಚಾಯತಿಯಲ್ಲೋ ಗ್ರಾಮ ಪಂಚಾಯತಿಯಲ್ಲೋ ಪರ್ಮಿಷನ್ ತಗೊಂಡು ಶುರು ಮಾಡಿದ್ರೆ ಅವ್ರಿಗೆ ಸವಲತ್ತುಗಳನ್ನ ತಗೊಳ್ಳೋಕೆ ಸುಲಭ ಆಗತ್ತ ಅವಾಗ, ಯಾಕಂದ್ರೆ ಗ್ರಾಹಕರದ್ ನೋಡ್ತಾ ಇದ್ದಾರೆ. ಮತ್ತೆ ಕಡಿಮೆ ಗುಣಮಟ್ಟದ್ದು ಕಳಪೆ ಪ್ಲಾಸ್ಟಿಕ್ ಅಲ್ಲಿ ಪ್ಯಾಕ್ ಮಾಡಿದ್ರೆ ಮಾರಾಟ ಆಗೋದಿಲ್ಲ ಸರ್. ಸೊ ಗ್ರಾಹಕರು ಒಂದು ಉತ್ಸಾಹ ಚೆನ್ನಾಗಿದೆ ಸರ್, ಆಕ್ಚುಲಿ ಕೊಂಡ್ಕೊಳ್ಳೋ ಕಡೆ ತುಂಬಾ ಚೆನ್ನಾಗಿದೆ ಗ್ರಾಹಕರದು. ಇನ್ನೂ ಸುಲಭವಾಗಿ ಹೇಳಬೇಕಂದ್ರೆ ನಾನು ನಮ್ಮ ಕೇಳುಗರಿಗೆ ಚಿತ್ರಾನ್ನ, ಪುಳಿಯೋಗರೆ, ಆಮೇಲೆ ಈಗ ಪೊಂಗಲ್ ಅಂತ ಮಾಡ್ತಾರೆ ತಮಿಳ್ನಾಡಲ್ಲೆಲ್ಲ, ಅಂದ್ರೆ ಹೆಸರು ಬೇಳೆ ಹಾಕಿ ಆ ಅಡುಗೆಗಳು, ಇಡ್ಲಿ, ಸಿರಿಧಾನ್ಯದ ಇಡ್ಲಿ, ಪಡ್ಡು, ದೋಸೆ, ಎಲ್ಲಾ ಕಡೆನೂ ಮಾರಾಟ ಆಗ್ತಿದ್ದಾವೆ ಸರ್, ಒಳ್ಳೆ ಡಿಮ್ಯಾಂಡ್ ಇದೆ ಅವಕ್ಕೆ ಮಾತ್ರ. ಒಳ್ಳೇದು ಉಷಾ ಮೇಡಮ್ ಅವರೇ, ನಮ್ಮ ರೈತ ಬಾಂಧವರಿಗೆ ಅಥವಾ ಸಿರಿಧಾನ್ಯಗಳ ಒಂದು ವ್ಯವಹಾರದೊಳಗ ಆಸಕ್ತಿ ಇರುವಂತವರಿಗೆ ಏನಾದ್ರೂ ಚರ್ಚೆ ಮಾಡಬೇಕು, ಏನಾದ್ರೂ ಹೊಸ ಮಾಹಿತಿ ಬೇಕು ಅಂತಂದ್ರೆ ತಮ್ಮ ನಂಬರ್ ಕೊಡ್ತೀರಿ ಅವರಿಗೆ? ಕೊಡ್ತೀನಿ ಸರ್ ನಾನು ನಂಬರ್ ಅನ್ನ. ಆದ್ರೆ ರೈತ ಬಾಂಧವರಲ್ಲಿ ಒಂದು ಮನವಿ ಇದೆ ನಂದು, ನಾನು ಪಾಠ ಮಾಡುವ ಸಂಸ್ಥೆಯಲ್ಲಿ ಇರೋದ್ರಿಂದ ನನಗೆ 8:30 to 5 o'clock ತನಕ ಕ್ಲಾಸಸ್ ಇರ್ತವೆ, ಹಂಗಾಗಿ ನನಗೆ 5 to 7 o'clock ಸಂಜೆ ಆ ಟೈಮಲ್ಲಿ ಫೋನ್ ಮಾಡಿದ್ರೆ ಒಳ್ಳೇದು. ನನ್ನ ನಂಬರ್ ಹೀಗಿದೆ ಬರ್ಕೊಳ್ಳಿ, 9408315345. ಒಳ್ಳೇದು, ಉಷಾ ಮೇಡಮ್ ಅವ್ರು ಹೇಳದಂತ ನಂಬರ್ ನ ನಾನು ಒಂದ್ಸಲ ಹೇಳ್ತೀನಿ, ಆತ್ಮೀಯರೇ ತಾವು ಬರ್ಕೊಳ್ಬಹುದು, 9408315345. ಈ ನಂಬರ್ನ ತಾವು ಈಗಾಗಲೇ ಮೇಡಮ್ ಅವ್ರು ಹೇಳ್ದಂಗೆ ಒಂದು ಮಿತಿ ಇರುವಂಥ ಸಮಯದ ಅವಧಿಯೊಳಗೆ ತಾವು ಅವರನ್ನು ಸಂಪರ್ಕ ಮಾಡ್ಬೋದು, ಸಾಯಂಕಾಲ 5 to 7 o'clock ತನಕ ತಾವು ಅವರನ್ನು ಸಂಪರ್ಕ ಮಾಡಿ ಮಾತಾಡ್ಬೋದು. ಅದಕ್ಕಿಂತ ಒಳ್ಳೇದೇನಪ್ಪ ಅಂತಂದ್ರೆ ತಾವು ಅವರಿಗೆ ಮೆಸೇಜ್ ಮಾಡಿದ್ರೆ ಅವರು ಉತ್ತರ ಕೊಡ್ತಾರೆ ಅನ್ನುವಂಥ ಮಾತು ಇಲ್ಲಿ ತಮ್ಮ ಗಮನದೊಳಗೆ ಇರಲಿ. ಒಳ್ಳೇದು ಡಾಕ್ಟರ್ ಉಷಾ ರವೀಂದ್ರ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ವಿಶೇಷವಾಗಿ, ಆಮೇಲೆ ವಿಶೇಷವಾಗಿ ಯುವ ಉದ್ಯಮಶೀಲ ರೈತ ಬಾಂಧವರಿಗೆ ಸಿರಿಧಾನ್ಯಗಳ ಸಂಪೂರ್ಣವಾದಂತಹ ವ್ಯವಹಾರದ ಬಗ್ಗೆ ತಾವು ಇಲ್ಲಿ ತನಕ ಬಹಳ ಸುದೀರ್ಘವಾದಂತಹ ಒಂದು ಮಾಹಿತಿ, ಉಪಯುಕ್ತವಾದಂತಹ ಒಂದು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ನಮ್ಮ ಉದ್ಯೋಗಾಕಾಂಕ್ಷಿಗಳು, ಉದ್ಯಮಶೀಲರು ಈ ಒಂದು ಮಾಹಿತಿಯ ಸದುಪಯೋಗವನ್ನು ಪಡ್ಕೊಳ್ತಾರೆ ಅಂಥೇಳಿ ನಾವು ಭಾವಿಸ್ತೀವಿ. ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿ ನಮ್ಮ ಎಲ್ಲ ರೈತ ಸಮುದಾಯದ ಜೊತೆಗೆ ತಾವು ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಿರಿಧಾನ್ಯಗಳ ಪೋಷಕ ಮಹತ್ವ, ಮೌಲ್ಯವರ್ಧನೆ, ಸಂಸ್ಕರಣಾ ತಾಂತ್ರಿಕತೆ ಹಾಗೂ ಸಿರಿಧಾನ್ಯಗಳ ವ್ಯವಹಾರಕ್ಕೆ ಇರುವ ಅವಕಾಶಗಳ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಆಹಾರ ಮತ್ತು ಪೋಷಣೆ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿರುವ ಡಾಕ್ಟರ್ ಉಷಾ ರವೀಂದ್ರ ಅವರೊಂದಿಗಿನ ಸಂದರ್ಶನದ 2ನೇ ಭಾಗವನ್ನು ಕೇಳಿದಿರಿ. ಮುಂದುವರೆದ ಭಾಗವನ್ನು ಮುಂದಿನ ಸರಣಿಯಲ್ಲಿ ಕೇಳುವಿರಿ. ಕನಸು ನನಸು ಆಗುವ ಸಮಯವು ಬಂದಿದೆ, ಕನಸು ನನಸು ಆಗುವ ಸಮಯವು ಬಂದಿದೆ. ಆಕಾಶಕ್ಕೆ ನಮಗೆ ನೆಗೆವ, ಆಕಾಶಕ್ಕೆ ನಮಗೆ ನೆಗೆವ, ಬಲವು ಈಗ